Sick. ಸಂತೋಷದಿನ ವಾಗ್ದಾನ ನೆರವೇರಿದ ದಿನ, ಈಗಿನ ಸಂತೋಷದಿನ ವಾಗ್ದಾನ ನೆರವೇರಿದ ದಿನ. ಯೇಸು ಜನಿಸಿದಾ, ಯೇಸು ಜನಿಸಿದಾ, ಯೇಸು ಜನಿಸಿದಾ, ಎಂದೆಂದು ಸಂತೋಷವೇ. ಯೇಸು ಜನಿಸಿದಾ, ಯೇಸು ಜನಿಸಿದಾ, ಯೇಸು ಜನಿಸಿದಾ, ಎಂದೆಂದು ಸಂತೋಷವೇ. ದಿನ ವಾಗ್ದಾನ ನೆರವೇರಿದ ದಿನ, ಈ ದಿನ ಸಂತೋಷ ದಿನ ವಾಗ್ದಾನ ನೆರವೇರಿದ ದಿನ. ಯೇಸು ಜನಿಸಿದ, ಯೇಸು ಜನಿಸಿದ, ಯೇಸು ಜನಿಸಿದ, ಎಂದೆಂದು ಸಂತೋಷವೇ. ಯೇಸು ಜನಿಸಿದ, ಯೇಸು ಜನಿಸಿದ, ಯೇಸು ಜನಿಸಿದ, ಎಂದೆಂದು ಸಂತೋಷವೇ. ಯೇಸು ಜನಿಸಿದ, ಯೇಸು ಜನಿಸಿದ, ಯೇಸು ಜನಿಸಿದ, ಎಂದೆಂದು ಸಂತೋಷವೇ. ಯೇಸು ಜನಿಸಿದ, ಯೇಸು ಜನಿಸಿದ, ಯೇಸು ಜನಿಸಿದ, ಎಂದೆಂದು ಸಂತೋಷವೇ. ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್. Everybody saying happy Christmas. ಎಂದೆಂದು ಸಂತೋಷವೇ. Happy Christmas, happy Christmas, happy Christmas, ಎಂದೆಂದು ಸಂತೋಷವೇ. Happy Christmas, happy Christmas, happy Christmas, ಎಂದೆಂದು ಸಂತೋಷವೇ. Happy Christmas, ooh, happy Christmas, happy Christmas, ಎಂದೆಂದು ಸಂತೋಷವೇ. Happy Christmas, ooh, happy Christmas, happy Christmas, ಎಂದೆಂದು ಸಂತೋಷವೇ. Happy Christmas, happy Christmas, and then the sun will show it.